ಮನೋಹರ ನಂಗ್ರಿ ಭಜಕ ಸ್ತೋಮ ಕುಮುದಕ್ಕೆ ಸೋಮನೆನಿಸುವ ಭೂಮಿಯೊಳು ಯದುಗಿರಿಯ ಸೀಮೆಯ ಕಾಮವರದೊಳು ಪ್ರೇಮದಿಂದಿಹ ರಾಮದೂತನ ಪಾದ ತಾಮರಸವ ಕಂಡ ಆಮನು ಜನೆ ಧನ್ಯನೋ ರಾಮದೂತನ ಪಾದ ತಾಮರಸವ ಕಂಡ ಆಮನು ಜನೆ ಧನ್ಯನೋ ಕೋತಿರೂಪದಿ ರಘುನಾಥನಾಜ್ಞೆಯ ತಾಳಿ ಪಾಥೋಧಿಯ ಲಂಘಿಸಿ ಕೋತಿರೂಪದಿ ರಘುನಾಥನಾಜ್ಞೆಯ ತಾಳಿ ಪಾಥೋಧಿಯ ಲಂಘಿಸಿ ಖ್ಯಾತ ಲಂಕೆಯ ಪೊಕ್ಕು ಶೋಧಿಸಿ ಮಾತೆಯನ್ನು ಕಂಡರಗಿ ದಶಮುಖ ಪೋತ ಖಳ ಕುಲ ವ್ರಾತ ಘಾತಿಸಿ ಸೀತೆ ವಾರ್ತೆಯ ನಾಥ ಗರುಹಿದ ರಾಮದೂತನ ಪಾದ ತಾಮರಸವ ಕಂಡ ಆಮನು ಜನೆ ಧನ್ಯನೋ ರಾಮದೂತನ ಪಾದ ಪ್ರಚಂಡ ಗದೆಯನ್ನು ದೋರ್ದಂಡದಿ ಧರಿಸುತ್ತಲೇ ಪಾಂಡು ಸುತನೇ ಪ್ರಚಂಡ ಗದೆಯನ್ನು ದೋರ್ದಂಡದಿ ಧರಿಸುತ್ತಲೇ ಮಂಡಲದೊಳು ಶಿರ ಚಂಡನಾಡಿ ಸತಿಗೆ ಕರುಳಿನ ದಂಡೆ ಮೂಡಿಸಿದು ದಂಡ ವಿಕ್ರಮ ರಾಮದೂತನ ಪಾದ ತಾಮರಸವ ಕಂಡ ಆಮನು ಜನೆ ಧನ್ಯನೋ ರಾಮದೂತನ ಪಾದ ತಾಮರಸವ ಕಂಡ ಆಮನು ಜನೆ ಧನ್ಯನೋ ಧಾರುಣಿಯೊಳು ದ್ವಿಜ ನಾರಿ ಗರ್ಭದಿ ಬಂದು ಮೂರೊಂದಾಶ್ರಮ ಧರಿಸಿ ಧಾರುಣಿಯೊಳು ದ್ವಿಜ ನಾರಿ ಗರ್ಭದಿ ಬಂದು ಮೂರೊಂದಾಶ್ರಮ ಧರಿಸಿ ಧೀರ ನಿನೇಳಧಿಕತ್ರಿ ದಶ ಸಾರ ಗ್ರಂಥಗಳ ವಿರಚಿಸುತ್ತ ಮಹಾಶೂರ ಶ್ರೀ ಗೋಪಾಲ ವಿಠಲನ ಚಾರು ಚರಣಕ್ಕೆ ಅರ್ಪಿಸಿದ ಗುರು ರಾಮದೂತನ ಪಾದ ತಾಮರಸವ ಕಂಡ ಆಮನು ಜನೆ ಧನ್ಯನೋ ರಾಮದೂತನ ಪಾದ ತಾಮರಸವ കണ്ട ആ മനോജനെ ധന്യനോ, ആ മനോജനെ ധന്യനോ, ആ മനോജനെ ധന്യനോ.